ಆಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಕಷ್ಟದ ಸಮಯದಲ್ಲಿ ಸಂವೇದನಾಶೀಲ ಕೇಂದ್ರ ಸರ್ಕಾರ ಕಾರ್ಮಿಕರೊಂದಿಗೆ ನಿಂತಿದೆ. ಕೋವಿಡ್ 19 ಸಾವನ್ನಪ್ಪಿದ ವಿಮೆದಾರರ ಅವಲಂಬಿತರಿಗೂ ಇಎಸ್ಐಸಿ ಆರ್ಥಿಕ ನೆರವನ್ನು ನೀಡುತ್ತದೆ. ಇಎಸ್ಐಸಿ ಕೋವಿಡ್ 19 ಪರಿಹಾರ ಯೋಜನೆ ಅಡಿಯಲ್ಲಿ ಮೃತ ವಿಮಾದಾರರ ಸರಾಸರಿ ವೇತನದ ಶೇಕಡ 90% ದರದಲ್ಲಿ ಅವರ ಅವಲಂಬಿತರಿಗೆ ಮಾಸಿಕ ಪಾವತಿ ಮಾಡಲಾಗುತ್ತದೆ. ಅಲ್ಲದೆ ಮೃತ ಕಾರ್ಮಿಕರ ಪತಿ ಅಥವಾ ಪತ್ನಿ ಕೂಡ ವೈದ್ಯಕೀಯ ಆರೈಕೆಗೆ ಅರ್ಹರಾಗಿರುತ್ತಾರೆ. ಹೆಚ್ಚಿನ ವಿವರಗಳಿಗಾಗಿ ಶಾಖಾ ಕಚೇರಿಗೆ ಅಥವಾ www.esic.nic.inಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ಸಂಖ್ಯೆ 1800112526 ಕರೆ ಮಾಡಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ನಮಸ್ಕಾರ ಡಾಕ್ಟರ್ ಐಎಸ್ ಕಟಗೇರಿ ಅವರೇ. ನಮಸ್ಕಾರ. ಮಳೆ ಮತ್ತು ಕೃಷಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗಲ್ರಿ, ಈ ವೈಜ್ಞಾನಿಕ ಮಳೆ ಆಗುವ ಪರಿಯನ್ನ ತಿಳಿಸ್ಕೊಡ್ತೀರಿ? ಆಗಲ್ರಿ. ಈಗ ನೋಡ್ರಿ, ಮಳಿ ಅಂದ ತಕ್ಷಣ ಧೋ ಧೋ ಸುರಿತದ, ಒಮ್ಮೆಮ್ಮೆ ಸಣ್ಣಗೆ ಬರ್ತಿರ್ತದ. ಈಗ ಇದು ಹೆಂಗ್ ಬರ್ತದಪ್ಪ ಅಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕ್ರಮಬದ್ಧತೆ ಇದೆ. ಹೆಂಗಂದ್ರ, ಸೂರ್ಯನ ಶಾಖದಿಂದ ಏನು ಪೃಥ್ವಿ ಮೇಲೆ ನೀರಿನ ಆಗಿರ್ತೈತಿ, ಅಲ್ಲೇ ನೀರು ಕಾಯ್ದು ಆವಿಯಾಗಿ ಆಕಾಶದೊಳಗೆ ಮೋಡ ರೂಪದೊಳಗೆ ತಯಾರಾಕತಿ. ಆ ಮೋಡ್ಗಳಿಗೆ ತಂಪು ತಗಲಿತಂತಂದ್ರೆ ಅದ ಹೊಳ್ಳಿ ಮಳೆಯಾಗಿ ಭೂಮಿಗೆ ಬಂದ್ಬಿಡ್ತದೆ. ಇದನ್ನು ನಾವು ಏನಂತೀವಪ್ಪ ಅಂದ್ರೆ ಜಲಚಕ್ರ ಅಂತ ಹೇಳಿ ಕರಿತೀವಿ. ಇದೊಂದು ವಿಶೇಷವಾದ ವೈಜ್ಞಾನಿಕ ಕೊಡುಗೆ ನಮಗೆ ಸೃಷ್ಟಿಯೊಳಗ್ರಿ. ಇನ್ನು ಮಾನ್ಸೂನ್ ಮತ್ತು ಮಳೆಗಿರುವ ಸಂಬಂಧ ಏನಂತೀರಿ? ಈಗ ನಾವು ಮಳೆ ಅಂದ್ಕೊಳ್ಳೇನ ಸುಮ್ಮನೆ ಮೋಡದಿಂದ ಮಳೆ ಬೀಳುದನ್ನ ಅಷ್ಟೇ ನೋಡಿವಿ ನಾವು, ಹೌದಲ್ಲ? ಆದ್ರೆ ಮೋಡಗಳು ಚಲಿಸ್ತಿರ್ತಾವ. ಮಳೆಗಾಲದೊಳಗೆ ಮಾನ್ಸೂನ್ದೊಳಗೆ ನೋಡಿದ್ರೆ ಮೋಡಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತಿರ್ತಾವ. ಈ ಮೋಡಗಳು ಚಲನೆ ಯಾವ್ದರಿಂದ ಆಗತ್ತಂದ್ರೆ ಗಾಳಿಯಿಂದ ಆಗ್ತದ್ರಿ. ಹಂಗ ಮೋಡ ಹೊತ್ತು ಗಾಳಿ ಏನು ಬರ್ತಾವಲ್ಲ ಅದನ್ನ ನಾವು ಮನ್ಸು ಅಂತ ಕರಿತೀವಿ. ಹಂಗಾಗಿ ಮೋಡಗಳು ಬೇಕು, ಮೋಡಗಳನ್ನ ಕೊಂಡೊಯ್ಯಲಿಕ್ಕೆ ಗಾಳಿ ಬೇಕು, ಗಾಳಿ ಮತ್ತು ಮೋಡ ಮಳೆ ಈ ಮೂರಕ್ಕೂ ಒಂದು ಅತ್ಯಂತ ನಿಕಟವಾದ ಸಂಬಂಧ ಇದೆ ನೋಡ್ರಿ ಸೃಷ್ಟಿಯೊಳಗೆ. ಇನ್ನು ನಮ್ಮ ದೇಶ ಹಾಗೂ ರಾಜ್ಯದ ಮೇಲೆ ಮಳೆ ಯಾವ ತರಹದ ಮಾನ್ಸೂನ್ ಮೇಲೆ ಅವಲಂಬಿತ ಆಗಿದೆ ಅಂತೀರಿ? ನಮ್ಮ ದೇಶ ಇರ್ಬೋದು ಅಥವಾ ನಮ್ಮ ರಾಜ್ಯ ಇರ್ಬೋದು, ಎರಡು ತರದ ಮಾನ್ಸೂನ್ಗಳ ಮೇಲೆ ನಮ್ಮಲ್ಲಿ ಮಳೆ ಅವಲಂಬಿತವಾಗಿದೆ. ಒಂದು ನಾವು ನೈಋತ್ಯ ಮಾನ್ಸೂನ್ ಅಂತ ಹೇಳ್ತೀವಿ, ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಅಂತೇಳಿ ಇಂಗ್ಲಿಷ್ನೊಳಗೆ ಹೇಳ್ತೀವಿ. ಈಗ ನಮ್ಮ ದೇಶದ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಅಥವಾ ದಿಕ್ಕಿನ ನಡುಕ ಏನಿರ್ತದಲ್ಲ ನೈಋತ್ಯ ದಿಕ್ಕಂತೀವಿ. ಆ ನೈಋತ್ಯ ದಿಕ್ಕಿನ ಮುಖಾಂತರ ಏನು ಗಾಳಿ ಬರ್ತೈತಿ, ಆ ಗಾಳಿ ಏನು ನಮಗೆ ಮೋಡ ತರ್ತೈತಿ, ಆ ಮೋಡಗಳಿಂದ ಏನು ಮಳೆ ಆಕತ್ತಲ್ಲ ಅದನ್ನು ನಾವು ನೈಋತ್ಯ ಮಾನ್ಸೂನು ಅಂತೇಳಿ ಕರಿತೀವಿ. ಹಂಗನ ಈಗ ನಮ್ಮ ದೇಶದ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕದ ನಡುಕ ಏನು ಈಶಾನ್ಯ ದಿಕ್ಕಿರ್ತೈತಿ, ಈಶಾನ್ಯ ದಿಕ್ಕಿನ ಮುಖಾಂತರ ಏನು ಗಾಳಿ ಬರ್ತೈತಿ, ಅಲ್ಲಿಂದ ಏನು ಮೋಡಗಳು ಬಂದು ನಮ್ಮ ದೇಶದಲ್ಲಿ ಮಳೆ ಆಗ್ತೈತಲ್ಲ ಅದನ್ನು ನಾವು ಈಶಾನ್ಯ ಮಾನ್ಸೂನು ಅಥವಾ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತೇಳಿ ಕರಿತೀವಿ ನೋಡ್ರಿ. ಇವೆರಡೂ ಮಾನ್ಸೂನ್ಗಳಿಂದನೇ ನಮ್ಮ ದೇಶದೊಳಗೆ ಒಟ್ಟಾರೆ ಮಳೆ ಆಗ್ತದ್ರಿ. ಇನ್ನು ಈ ಮುಂಗಾರಿ ಮಾನ್ಸೂನ್ ತರುವ ಮಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ. ಈಗ ಮುಂಗಾರಿ ಅಂದ್ಕೂಡಲೇ ಮುಂಗಾರಿ ನಮಗೆ ಜೂನ್ದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಕೊನೆಯ ವಾರದೊಳಗೆ ಮುಂಗಾರಿ ಅಂತ ಕಳಿತೀವಿ. ಅವಾಗ ನಾವು ಹಲವಾರು ಬೆಳೆಗಳನ್ನು ನಮ್ಮ ರಾಜ್ಯದಲ್ಲಿ ಬೆಳಿತೀವಿ, ದೇಶದಲ್ಲಿ ಕೂಡ ಬೆಳಿತೀವಿ. ಕೃಷಿಗೆ ಇದೊಂದು ಪ್ರಮುಖವಾದ ಸೀಸನ್ನು. ಹಿಂಗಾಗಿ ಮಳೆಗಾಲ ಕೂಡ ಮುಂಗಾರಿಯಲ್ಲಿ ಬರ್ತಕ್ಕಂಥ ಮಳೆ ಕೂಡ ಅಷ್ಟೇ ಪ್ರಮುಖವಾದದ್ದು. ಈಗ ಮುಂಗಾರಿ ಮಳೆ ಯಾವಾಗ ಅಂತಂತಂದ್ರೆ ಇದು ಜೂನ್ದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಇರ್ತದ್ರಿ. ಇದು ನೋಡ್ರಿ ಹೆಂಗೆ ಬರ್ತದಂದ್ರೆ, ನೀವು ನಮ್ಮ ದೇಶದ ಪಶ್ಚಿಮ ಭಾಗದೊಳಗೆ ಏನು ಅರಬ್ಬಿ ಸಮುದ್ರ ಇದೆ, ಮತ್ತು ದಕ್ಷಿಣದೊಳಗೆ ಹಿಂದೂ ಮಹಾಸಾಗರದೆ ಇವೆರಡೂ ಸಮುದ್ರಗಳು ಕಾಯ್ದು ಮೋಡಗಳು ತಯಾರಾಗಿ ಈ ಮೋಡಗಳು ನೈಋತ್ಯ ದಿಕ್ಕಿನಿಂದ ಏನು ಬೀಸ್ತಕ್ಕಂಥ ಗಾಳಿ ಇದಾವಲ್ಲ ಆ ಗಾಳಿಗಳು ನಮ್ಮ ದೇಶದ ಮೇಲೆ ಅಥವಾ ನಮ್ಮ ರಾಜ್ಯವನ್ನು ಹಿಡ್ಕೊಂಡು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಮಳೆ ಆಗಲಿಕ್ಕೆ ಈ ಒಂದು ನೈಋತ್ಯ ಮನ್ಸೂನ್ ಕಾರಣ ಆಗಿದೆ. ಒಟ್ಟಾರೆ ನಮ್ಮ ದೇಶದೊಳಗೆ ಏನು ಮಳೆ ಹಾಕತ್ತಲ್ಲ ಈ ಮಳೆಯ 75% ಮಳೆ ಈ ನೈಋತ್ಯ ಮನ್ಸೂನ್ ಅಥವಾ ಸೌತ್ ವೆಸ್ಟ್ ಮನ್ಸೂನ್ ಇಂದ ನಮಗೆ ಬರ್ತದೆ ನೋಡ್ರಿ. ಅಂದ್ರೆ ಈ ಮುಂಗಾರಿ ಮಳೆ ಬಹಳ ಮುಖ್ಯ ಅಂದಂಗತ್ತಲ್ರಿ. ಮತ್ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಬೆಳೆಗಳು ಹಿಂಗಾರಿ ಬೆಳೆಯಿಂದ ಬಹಳಷ್ಟು ಪ್ರಾಮುಖ್ಯತೆ ಪಡೆದಾವು, ಮತ್ತೆ ಇವುಗಳಿಗೆ ಹಿಂಗಾರಿ ಮಳೆಯ ಅವಶ್ಯಕತೆ ಅದ ಅಲ್ರಿ. ಹಿಂಗಾರಿ ಮಳೆ ಬಗ್ಗೆನೂ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ, ನೀವು ಹಿಂಗಾರಿ ಬೆಳೆ ಅಂದ ಕೂಡಲೇ ನಮಗೆ ಅಗದಿ ಕರ್ನಾಟಕದವ್ರಿಗಂತೂ ಅದು ಉತ್ತರ ಕರ್ನಾಟಕದವ್ರಂತೂ ಗೊತ್ತಿರುವ ಯಾವಪ್ಪ ಅಂದ್ರೆ ಪ್ರಮುಖವಾಗಿ ಜೋಳ, ಗೋಧಿ, ಕಡ್ಲಿ, ಕುಸುಬಿ ಹೀಗೆ ಹಲವಾರು ಬೆಳೆಗಳನ್ನು ನಾವು ಪ್ರಮುಖ ಬೆಳೆಗಳಂತಾನೆ ನೀವು ಹೇಳಿದಂಗೆ ನಾವು ಬೆಳಿತೀವ್ರಿ. ಇವು ಕೂಡ ಹೆಚ್ಚಾನೆಚ್ಚು ಈ ಬೆಳೆಗಳು ಮಳೆಯಾಶ್ರಿತದಲ್ಲೇ ಬೆಳೀತಕ್ಕಂಥ ಬೆಳೆಗಳು ಹಿಂಗಾರಿಯೊಳಗೆ. ಇವನ್ನ ಹೆಚ್ಚು ಕಡಿಮೆ ನಾವು ಯಾವಾಗ ಬೆಳಿತೀವಪ್ಪ ಅಂತಂತಂದ್ರೆ ಸೆಪ್ಟೆಂಬರ್ 7ನೇ ವಾರದಿಂದ ಅಥವಾ 3ನೇ ವಾರದಿಂದ ಅಕ್ಟೋಬರ್ 7ನೇ ವಾರದೊಳಗೆ ಬಿತ್ತನೆ ಮಾಡಿಬಿಡ್ತೀವಿ. ಮುಂದೆ ಮಳೆಗಾಲ ನಾವು ಈ ಬೆಳೆಗಳಿಗೆ ಹೆಂಗ ಅಂತೀವಿ ಹವಾದ ಮೇಲೆ ಬರುವಂತಹ ಬೆಳೆ ಅಂತ ಹೇಳ್ತೀವಿ. ಅತಿ ಹೆಚ್ಚು ಮಳೆಗಳೇನು ಬೇಕಾಗಿಲ್ಲ, ಇದಕ್ಕೆ ಹೆಚ್ಚಿನ ಮಳೆ ಬೇಕಾಗಿಲ್ಲ. ಆದ್ರೆ ಈ ಬೆಳೆಗಳಿಗೆ ಬಿತ್ತಲಿಕ್ಕೆ ಹೊಲ ತಯಾರು ಮಾಡಲಿಕ್ಕೆ ಎಲ್ಲ ಹೆಚ್ಚು ಕಡಿಮೆ ಹಿಂಗಾರಿಯಿಂದ ಏನು ಮಳೆ ಬಂದಿರ್ತಲ್ಲ ಆ ಮಳೆ ಮೇಲೆ ಎಲ್ಲ ತಯಾರಿ ಮಾಡಿ ಬಿತ್ತಿರ್ತಾರೆ. ಆದ್ರೆ ಮುಂದೆ ಇದು ಬೆಳೆದು ಉತ್ತಮ ಇಳುವರಿ ಕೊಡಬೇಕಾದ್ರೆ ಹಿಂಗಾರಿಯಲ್ಲೂ ಕೂಡ ನಮಗೆ ಒಂದಿಷ್ಟು ಮಳೆ ಬೇಕಾಗ್ತದೆ. ಈ ಮಳೆಗಳು ವಿಶೇಷವಾಗಿ ಯಾವ ಕಡೆಯಿಂದ ಬರ್ತಾವ ಅಂತಂತಂದ್ರೆ ಈಶಾನ್ಯ ದಿಕ್ಕಿನಿಂದ ಬರ್ತಾವ. ಇವನ್ನ ನಾವು ನಾರ್ತ್ ಈಸ್ಟ್ ಮನ್ಸೂನ್ ಅಂತ ಕರಿತೀವಿ. ಇವು ಹೆಂಗ್ ಬರ್ತಾವಪ್ಪ ಅಂದ್ರೆ ಹೆಚ್ಚು ಕಡಿಮೆ ಏನು ನಮ್ಮ ದೇಶದ ಪೂರ್ವ ಭಾಗ ಇದೆಯಲ್ಲ, ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದ, ಇಲ್ಲೇ ನೀರು ಕಾಯ್ದು ಇದು ಮೋಡನ್ನು ತಯಾರು ಮಾಡಿ ಆ ಈಶಾನ್ಯ ದಿಕ್ಕಿನಿಂದ ಬರ್ತಕ್ಕಂಥ ಗಾಳಿಗಳ ಮುಖಾಂತರ ಮೋಡಗಳು ನಮ್ಮ ದೇಶದೊಳಗೆ ಬಂದು ಮಳಿನ ಸುರಿಸ್ತಾವ್ರಿ. ಹಿಂಗಾಗಿ ಈ ಮಳೆ ಕೂಡ ಬಹಳ ಮುಖ್ಯವಾದದ್ದು. ಆದರೆ ನಮ್ಮ ದೇಶದ ಒಟ್ಟಾರೆ ಮಳೆಯ ಪ್ರಮಾಣದ 25% ಈ ಒಂದು ಈಶಾನ್ಯ ಮನ್ಸೂನ್ ಅಥವಾ ನಾರ್ತ್ ಈಸ್ಟ್ ಮನ್ಸೂನ್ನಿಂದ ನಮಗೆ ಮಳೆ ಬರ್ತದೆ ನೋಡ್ರಿ. ಗಾಳಿ ಏನು ಬೀಸ್ತಾವಲ್ರಿ, ಮತ್ತು ಆ ಬಿಸು ದಿಕ್ಕು ಹೆಂಗೆ ನಿರ್ಧರಿಸಲ್ಪಡದಂತೀರಿ? ಇದಂತೂ ಬಹಳ ಮುಖ್ಯ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕಂದ್ರೆ ಇದೊಂದು ವಿಜ್ಞಾನಿಕ ತಳಹದ ಮೇಲೆ ನಿರ್ಧರಿಸಲ್ಪಟ್ಟಂತ ಒಂದು ವಿಷಯ ಇದು. ಸೂರ್ಯನ ಶಾಖದಿಂದ ಪೃಥ್ವಿ ಮೇಲೆ ಭೂಮಿನೂ ಕಾಯ್ತದೆ, ಮತ್ತು ನೀರಿನ ಭಾಗ ಅಂದರೆ ಸಮುದ್ರ ಇರ್ಬೋದು, ಹಳ್ಳ, ಕೆರೆ, ಹೊಳೆ ಇವೆಲ್ಲನೂ ಕಾಯ್ತಾವ್ರಿ. ಆದ್ರೆ ಇಲ್ಲಿ ಒಂದು ವಿಶೇಷತೆ ನಮ್ ಎಲ್ಲರೂ ಗಮನಿಸಬೇಕಾದ ಏನಪ್ಪಾ ಅಂತಂದ್ರೆ, ಭೂಮಿ ಬಹಳ ಬೇಗ ಕಾಯ್ತೈತಿ, ಬಹಳ ಹೆಚ್ಚು ಕಾಯ್ತೈತಿ ನೀರಿನಕ್ಕಿಂತ. ಯಾವ ಪ್ರದೇಶದ ಮೇಲೆ ಯಾವ ಈಗ ಭೂಮಿ ಮೇಲೆ ಭೂಮಿ ಹೆಚ್ಚು ಕಾಯ್ತೈತಿ, ಬಹಳ ದೊಡ್ಡ ಕಾಯ್ತೈತಿ ಅಂದ್ರೆ ಅದ್ರ ಮೇಲೆ ಏನು ವಾತಾವರಣ ಇರ್ತದಲ್ಲ, ಆ ವಾತಾವರಣದಲ್ಲಿ ಒತ್ತಡ ಕಡಿಮೆ ಇರ್ತೈತಿ ಅಂತ ಅರ್ಥ. ಯಾವ ಪ್ರದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಾಯ್ತದೆ, ಕಡಿಮೆ ವೇಗದಿಂದ ಕಾಯ್ತದೆ, ಅಲ್ಲೇ ಆ ಮೇಲ್ಮೈ ಮೇಲೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳುವುದಾದ್ರೆ ಸಮುದ್ರ, ಸಮುದ್ರ ಕಾಯ್ತಿರ್ತದೆ, ಆದ್ರೆ ಭೂಮಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಕಾಯ್ತದೆ, ಕಡಿಮೆ ಕಾಯ್ತದೆ. ಅದರ ಮೇಲ್ಮೈ ಭಾಗದಲ್ಲಿ ಏನಿರ್ತದಪ್ಪ ಅಂದ್ರೆ ಒತ್ತಡ ಹೆಚ್ಚಿರ್ತದೆ. ಗಾಳಿದೊಂದು ಗುಣಾರಿ, ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಗಾಳಿ ಬೀಸ್ತದ, ಅಂದ್ರೆ ಸಮುದ್ರದ ಮೇಲ್ಮೈ ಕಡೆಯಿಂದ ಭೂಮಿಯ ಕಡೆಗೆ ಗಾಳಿ ಬೀಸ್ತದೆ. ಹಿಂಗಾಗಿ ಸಮುದ್ರದ ಮೇಲ್ಭಾಗದಲ್ಲಿ ಏನು ನೀರು ಕಾಯ್ದು ಮೋಡಗಳು ತಯಾರಾಗ್ತಿರ್ತಾವಲ್ಲ, ಈ ಮೋಡಗಳು ಸಮುದ್ರದ ಮೇಲ್ಮೈ ಭಾಗದಿಂದ ಭೂಮಿಯ ಕಡೆ ಸಾಗಿಸ್ತದೆ ನೋಡ್ರಿ. ಇದೊಂದು ವಿಶೇಷ ವೈಜ್ಞಾನಿಕ ಕೊಡುಗೆ. ಹಿಂಗಾಗಿ ನಮಗೆ ಈ ಗಾಳಿಗಳು ಅತಿ ಮುಖ್ಯವಾದ ಪಾತ್ರವನ್ನು ಮೋಡಗಳನ್ನ ತರುವಲ್ಲಿ ಮಳೆ ಬರೆಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವಂತ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಮಳೆಯಾಗುವಿಕೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಯಾಕೆ ವ್ಯತ್ಯಾಸ ಆಗುತ್ತಂತೀರಿ? ಈ ಮಳೆಯ ವ್ಯತ್ಯಾಸನ ನಾವು ಎರಡು ರೀತಿಯೊಳಗೆ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಒಂದು ಒಟ್ಟು ಮಳೆ, ಅಂದರೆ ಒಟ್ಟಾರೆ ನಮ್ಮ ದೇಶಕ್ಕೆ ಏನು ಮಳೆ ಬರ್ತದೆ ಅದರ ಪ್ರಮಾಣದಲ್ಲಿ ಏನಾಗಿದೆ. ಈಗ ಸರಳ ಒಂದು 8-10 ದಶಕಗಳ ಹಿಂದೆ ಮತ್ತು ಈಗಿಂದ ನೋಡಿಕೊಂಡ್ರೆ ಒಟ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಈ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ನಮ್ಮ ರಾಜ್ಯನ ತಗೊಳ್ಳಿ, ಈಗ ಕರಾವಳಿ ಪ್ರದೇಶ ಇರ್ಬೋದು ಅಥವಾ ಮಲೆನಾಡು ಪ್ರದೇಶ ಇರ್ಬೋದು, ನಾವು ಅಲ್ಲಿ ಏನು ನೋಡ್ತಿದ್ವಿಪ್ಪ ಅಂದರೆ ಭತ್ತ, ತೆಂಗು, ಅಡಿಕೆ ಇಂಥ ಪ್ರಮುಖ ಬೆಳೆಗಳನ್ನು ನೋಡ್ತಿದ್ವಿ ನಾವು 10-15 ವರ್ಷದಿಂದ ಇತ್ತಿತ್ತಲಾಗಿ ನೋಡ್ಕೊತ ಬರ್ರಿ. ಆ ಪ್ರದೇಶಗಳಿಗೆ ನಾವೀಗ ಹತ್ತಿನೂ ಬೆಳಿತೀವಿ ಮತ್ತು ಗೊಂಜಾಳನೂ ಬೆಳಿತೀವಿ. ಈಗ ನೋಡ್ರಿ, ನಿಮ್ಗೆ ಗೊತ್ತದೆ, ರೈತರಿಗೂ ಸಹಿತ ಸರ್ವಸಾಮಾನ್ಯ ಎಲ್ಲರಿಗೂ ಗೊತ್ತದೆ, ಭತ್ತಕ್ಕೆ, ಅಡಿಕೆಗೆ ಮತ್ತು ತೆಂಗಿಗೆ ಹೆಚ್ಚು ನೀರು ಬೇಕು. ಅವು ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೇ ಬೆಳೀತಾವೆ. ಅವು ಹೆಚ್ಚು ಕಡಿಮೆ 1,500-2,000 mm ಒಂದು ವರ್ಷಕ್ಕೆ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಾವೆ. ಆದರೆ ಇವು ಏನು ನಮ್ಮ ಹತ್ತಿ, ಗೋವಿಂಜೋಳ, ಬೇರೆ ಬೆಳೆಗಳೇನದವಲ್ಲ, ಅವಕ್ಕೆ 600-800 mm ಒಂದು ವರ್ಷಕ್ಕೆ ಬಂದ್ರೆ ಸಾಕು. ಎಷ್ಟು ವ್ಯತ್ಯಾಸ ಅದು ನೋಡ್ರಿ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆ ಏರಿಯಾದೊಳಗೆ ಕಡಿಮೆ ಆಗಿದ್ದಕ್ಕೆ ಈ ಬೆಳೆಗಳು ಬೆಳೀಲಿಕ್ಕೆ ಅನುಕೂಲ ಆಗ್ತೈತಿ. ಅಂದ್ರೆ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂದ್ರೆ, ಒಟ್ಟಾರೆ ಮಳೆ ಬರುವ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಇದು ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಬಹಳ ವಿಚಿತ್ರರಿ. ಒಮ್ಮೆ ಏನಾಗುತ್ತೆ, ಮಳೆ ಬಂದಿರ್ತೈತಿ, ನಾವೇನಂತೀವಿ ಇಲ್ಲ ಹೋದ ಈ ಒಂದು 10-15-20 ವರ್ಷದ ಸರಾಸರಿ ಮಳೆ ಮೇಲೆ ನಾವು ಯಾವಾಗಲೂ ಈ ವರ್ಷದ ಮಳೆ ಹೆಂಗಾಗೈತಿ ಅಂತೇಳಿ ವಿಚಾರ ಮಾಡ್ತೀವಿ. ಮಾಡ್ತಿರ್ತೀವಿ. 2019-20 ತಗೊಳ್ಳ್ರಿ, ಏನ್ 20-25 ವರ್ಷದ ಸರಾಸರಿ ಮಳಿ ಇತ್ತಲ್ಲ, ಆ ಮಳಿ ಕಿತ್ತಲೂ ಹೆಚ್ಚು ಮಳೆ ಆಗಿದೆ ನೋಡಿ. ಸಾಕಷ್ಟು ಅವಘಡ, ಅದು ಸಾಕಷ್ಟು ಫ್ಲಡ್ಸ್ ಬಂದು, ಯಾಕಂದ್ರೆ ಹೆಚ್ಚು ಮಳೆ, ಟೋಟಲ್ ಮಳೆ ಹೆಚ್ಚು, ಅದನ್ನ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಏನಾಗತ್ತಂದ್ರೆ, ನಮಗ ಬೆಳೆ ಒಂದ್ 3-4 ತಿಂಗಳ ಬೆಳೆ ಇರ್ತೈತಿ. ಅವಾಗ ಎಲ್ಲಾ ತಿಂಗಳು ಎಲ್ಲಾ ದಿವಸದೊಳಗೆ ಅಷ್ಟೇ ಪ್ರಮಾಣದೊಳಗೆ ಮಳಿ ಬೇಕಾಗಿರುದಿಲ್ಲ ಬೆಳಿಗ್ಗೆ. ಅದು ಒಂಥರದ ಬೆಳಿಗ್ಗೆ ನೀರಡಿಕೆ ಆಗೋ ಸಮಯ ಅಂತ ಹೇಳ್ಬೋದು. ಅವಕ್ಕೆ ಯಾವಾಗ ನೀರು ಬೇಕೋ ಅವಾಗ ಸರಿ ಪ್ರಮಾಣದೊಳಗೆ ನಾವು ನೀರು ಕೊಟ್ಟದಾದ್ರೆ ಬೆಳೆ ಅತಿ ಉತ್ತಮವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡ್ತದೆ. ಆದ್ರೆ ಈಗೇನಾಗತ್ತಿತ್ತಂದ್ರೆ, ಯಾವಾಗ ಬೇಡ ಅಥವಾ ಯಾವಾಗ ಕಡಿಮೆ ಬೆಳಿಬೇಕು ಅವಾಗ ಹುಯ್ ಅಂತೇಳಿ ಹೆಚ್ಚು ಮಳೆ ಆಕತಿ. ಯಾವಾಗ ನಮಗೆ ಮಳಿ ನಿಜವಾಗಿ ಬೇಕೈತಿ ಅವಾಗ ಒಟ್ಟ ಮಳಿ ಆಗುದಿಲ್ಲ. ಈ ತರದ ಅನಿಶ್ಚಿತತೆ ಮಾತ್ರ ಬಹಳ ಆಗ್ತಾ ಇದೆ. ಹಿಂಗಾಗಿನೇ ನಮಗೆ ಒಂದ್ ಕಡೆ ಒಟ್ಟಾರೆ ಮಳೆ ನೋಡಿದ್ರೆ ಆಗೈತೆ ಅನಿಸ್ತೈತಿ, ಬಟ್ ಇಳುವರಿ ಮೇಲೆ ಸಾಕಷ್ಟು ಅನಾನುಕೂಲವಾದಂತಹ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತೈತಿ. ಅದಕ್ಕೆ ನಾವು ಇದನ್ನ ಅನಿಶ್ಚಿತಿ ಅಂತಿರ್ತೀವಿ. 2020 ನೋಡ್ರಿ, ಮುಂಗಾರಿ ಪ್ರಾರಂಭ ಎಷ್ಟು ಚೆನ್ನಾಗಾಯ್ತು, ಚಲೋ ಮಳೆ ಆಯ್ತು. ಆದ್ರೆ ಬರಬರ್ತಾ ಹೆಚ್ಚು ಮಳೆಯಾಗಿ ಎಷ್ಟೋ ಪೀಕ್ಗಳು ನಾಶ ಆದವು. ಮುಂದೆ ಹಿಂಗಾರಿಯೊಳಗೆ ಬಿತ್ತನೆಯನ್ನು ಚಲೋ ಆಯ್ತು, ತಳಾಗಿ ಬಿತ್ತನೆ ಆಯ್ತು, ಆದ್ರೆ ಮಳಿನ ಬರಲಾರಂಥ ಒಂದು ಪರಿಸ್ಥಿತಿ ಕೂಡ ಹಂಗಾಗಿದೆ. ಈ ಅನಿಸ್ಥಿತಿ ಯಾಕೆ ಆಗ್ತದೆ ಅಂತಂತಂದ್ರೆ, ಇದು ಒಂಥರದ ಹೊಸತನದ್ದೇ ಅಲ್ಲ, ನಿಸರ್ಗದಲ್ಲಿ ಕೂಡ ಇದನ್ನು ನಾವು ಮೊದಲಿಂದನು ನೋಡ್ತಾನೆ ಇದ್ದೀವಿ. ಆದ್ರೆ ಏನಪ್ಪ ಅಂದ್ರೆ, ಈ ಅನಿಸ್ಥಿತಿ ಅನ್ನೋದು ಈ ತರ ಹೆಚ್ಚು ಕಡಿಮೆ ಆಗುವುದು ಏನೈತಲ್ಲ, ಇತ್ತಿತ್ತಲಾಗಿ ಅದು ಬಹಳ ಹೆಚ್ಚು ಪುನರಾವರ್ತನೆಗೊಳ್ತಾ ಇದೆ, ಮೇಲಿನ ಮೇಲೆ ಆಗ್ತಾ ಇದೆ. ಹಿಂಗೆ ಯಾಕೆ ಆಗ್ಲಿಕ್ಕೆ ಕಾರಣ ಅಂತಂದ್ರೆ, ಇದನ್ನು ವೈಜ್ಞಾನಿಕವಾಗಿ ನಾವು ಹೇಳುವುದಾದ್ರೆ, IOD ಸೂಚ್ಯಂಕ ಅಂತ ಒಂದು, ಮತ್ತೆ ಎಲ್ ನಿನೋ ಅನ್ನುವಂತ ಕೆಲವೊಂದು ಪರಿಣಾಮಗಳ ಮೇಲೆ ಇದು ಆಗ್ತಾ ಇದೆ ಅಂತ ಒಂದು ನಮಗೆ ಕಂಡು ಬಂದಿದೆ. ಇದು ಹೆಚ್ಚಾಗಲಿಕ್ಕೆ ಇದೇ ಕಾರಣ ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಂದ್ರೆ ತಾವು ತಿಳಿಸೋದು ಅಂತಂದ್ರೆ, ಒಮ್ಮಿಂದಮೇಲೆ ಮಳೆ ಬರ್ತೈತಿ, ಒಮ್ಮೊಮ್ಮೆ ಮಳಿನ ಬರೋದಿಲ್ಲ. ಮತ್ತೆ ಇದಕ್ಕೆಲ್ಲ ಏನು ಎಲ್ ನಿನೋ ಮತ್ತೆ IOD ಕಾರಣ ಏನಂತಿರಲ್ಲ, ಮತ್ತೆ ಇದ್ರ ಪರಿಣಾಮಗಳು ಏನೇನದೋ, ಮತ್ತೆ ಇವುಗಳು ನಮ್ಮ ದೇಶದ ಮಳೆಯನ್ನ ಹೆಂಗ ನಿಯಂತ್ರಣ ಮಾಡ್ತಾವ ಅಂತೀರಿ? ನಾನು ಮೊದಲ IOD ಹೇಳ್ತೇನೆ. IOD ಸೂಚ್ಯಂಕ ಅಂತ ಹೇಳ್ತೀವಿ ನಾವು. ನೀವು ನಮ್ಮ ದೇಶ ಪೂರ್ವ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ಅಂತ ತಿಳ್ಕೊಂಡ್ರೆ, ಈ ಮೂರು ಕಡೆನೂ ಸಮುದ್ರ ಇದೆ, ಹೌದ್ರಿ. ತಳಗ ದಕ್ಷಿಣದೊಳಗೆ ಕಂಪ್ಲೀಟ್ ಹಿಂದೂ ಮಹಾಸಾಗರ, ಮತ್ತು ಪಶ್ಚಿಮದೊಳಗೆ ಅರಬ್ಬಿ ಸಮುದ್ರ, ಪೂರ್ವದೊಳಗೆ ಬಂಗಾಳ ಕೊಲ್ಲಿ. ಇವು ಹೆಚ್ಚು ಕಡಿಮೆ ಸಮುದ್ರ ಒಂದಕ್ಕೊಂದು ಕೂಡ ಇರತಕ್ಕಂಥವು. ಇವನು ಎರಡು ಬದಿ ಅಂತ ತಿಳ್ಕೊಂಡ್ರೆ, ಅಂದ್ರೆ ನಮ್ಮ ದೇಶದ ಪಶ್ಚಿಮದ ಕಡೆ ಏನು ಹಿಂದೂ ಮಹಾಸಾಗರ ಇದೆ, ಅಂದ್ರೆ ದಕ್ಷಿಣ ಆಫ್ರಿಕಾದ ಕಡೆಗೆ ಏನಿದೆ ಆ ಭಾಗ ಒಂದು ಬದಿ, ಅದನ್ನು ನಾವು ಪಶ್ಚಿಮದ ಭಾಗ ಅಂತೀವ್ರಿ. ಇನ್ನು ಅದೇ ಹಿಂದೂ ಮಹಾಸಾಗರದ ಪೂರ್ವದ ಕಡೆ, ಅಂದ್ರೆ ಇಂಡೋನೇಷ್ಯಾ ಅಥವಾ ಆಸ್ಟ್ರೇಲಿಯಾ ಕಡೆ ಭಾಗ, ಮತ್ತ ಅಥವಾ ಬಂಗಾಳ ಕೊಲ್ಲಿ ಸೈಡ್ ಏನಂತೀವಿ ಆ ಸೈಡ್, ಹಿಂಗೆ ಎರಡು ಬದಿ ಅದನ್ನ ಪೂರ್ವದ ಬದಿ ಅಂತೀವಿ. ಈ ಎರಡೂ ಬದಿಗಳೊಳಗೆ ನೀರು ಕಾಯುವ ಪ್ರಮಾಣ ಹೆಚ್ಚು ಕಡಿಮೆ ಆಕತ್ರಿ. ಸೂರ್ಯನಿಂದ ನೀರು ಕಾಯುವಂಥ ಪ್ರಮಾಣ ಹೆಚ್ಚು ಕಡಿಮೆ ಆಕತಿ, ಬಿಕಾಸ್ ಅಲ್ಲಿರ್ತಕ್ಕಂಥ ಶಾಖದ ಪ್ರಮಾಣ ಹೆಚ್ಚು ಕಡಿಮೆ ಇರ್ತೈತಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಈಗ ಪಶ್ಚಿಮದ ಕಡೆ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಏನು ಕೂಡಿದವಲ್ಲ, ಅಲ್ಲೇ ಹೆಚ್ಚು ನೀರು ಕಾಯ್ತಂದ್ರೆ ಆ ಭಾಗದೊಳಗೆ ಹೆಚ್ಚು ಚೆನ್ನಾಗಿ ಮೋಡಗಳಾಗಿ ನೈಋತ್ಯ ದಿಕ್ಕಿನಿಂದ ನಮ್ಮಲ್ಲಿ ಒಳ್ಳೆ ಮಳೆ ಆಗ್ತದೆ. ನಾವು ಅದನ್ನ IOD ಸೂಚ್ಯಂಕ, ಪಾಸಿಟಿವ್ ಧನಾತ್ಮಕ ಸೂಚ್ಯಂಕ ಅಂತ ಹೇಳ್ತೀವಿ. ಅಂಥ ಸಂದರ್ಭದೊಳಗೆ ನಮ್ಮ ದೇಶದೊಳಗೆ ಒಳ್ಳೆ ಮಳೆ ಆಗ್ತದೆ ಸರಿಯಾಗಿ. ಅಂದ್ರೆ ಏನು, ಹಿಂದೂ ಮಹಾಸಾಗರದ ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರ ಏನಿದೆಯೋ ಅಲ್ಲೇ ಚೆನ್ನಾಗಿ ಕಾಯ್ದು ಅಲ್ಲಿ ಮೋಡಗಳು ಚೆನ್ನಾಗಿ ತಯಾರಾಗಿ ನೈಋತ್ಯ ದಿಕ್ಕಿನಿಂದ ಮೋಡಗಳು ಬಂದು ನಮ್ಮ ದೇಶದಲ್ಲಿ ಒಳ್ಳೆ ಮಳೆ ಆಕತಿ. ಒಂದು ವೇಳೆ ಇಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಚೆನ್ನಾಗಿ ಕಾಯ್ದೆ ಮೋಡಗಳು ಚೆನ್ನಾಗಿ ಅಲ್ಲಿ ತಯಾರಾಗದೇ ಇದ್ರೆ, ಮೋಡಗಳು ಚೆನ್ನಾಗಿ ಆಗದೇ ಇದ್ರೆ ಮತ್ತೆ ಮೋಡಗಳು ಎಲ್ಲಿಂದ ನಮ್ಮ ದೇಶದ ಮೇಲೆ ಸಾಗಬೇಕು? ಹಂಗಾಗಿ ಆ ಸಂದರ್ಭದೊಳಗೆ ನಮ್ಮ ದೇಶದೊಳಗೆ ಬರಗಾಲ ಆಗ್ತದೆ ನೋಡ್ರಿ. ಇದನ್ನು ನಾವು IOD ಮುಖಾಂತರ ನಾನು ಹೇಳ್ಬೋದು ರೈತರಿಗೆ. ಮತ್ತೆ ಈಗ ಅತಿವೃಷ್ಟಿ ಅನಾವೃಷ್ಟಿ ಏನಂತಂದ್ರಲ್ಲ, ಮತ್ತೆ ಅತಿವೃಷ್ಟಿ ಬಗ್ಗೆ ಏನ್ ತಾವು ತಿಳಿಸ್ತಾ ಇದ್ರಲ್ಲ, ಮತ್ತೆ ಅದೇ ರೀತಿ ಅನಾವೃಷ್ಟಿ ಯಾವಾಗ ಸಂಭವಿಸ್ತದೆ ಅಂತ? ಈಗ ನಾ ಹೇಳಿದೆ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಅಂದ್ರೆ ನಮ್ಮ ದೇಶದ ಪಶ್ಚಿಮ ದಿಕ್ಕಿನ ಕಡೆ ಏನು ಚೆನ್ನಾಗಿ ಮೋಡಗಳು ಆಗಿ ಅಲ್ಲಿ ಕಾಯುವಿಕೆ ಹೆಚ್ಚಾಗಿ ಮೋಡಗಳು ಚೆನ್ನಾಗಿ ತಯಾರಾಗಿ ನೈಋತ್ಯ ದಿಕ್ಕಿನಿಂದ ನಮಗೆ ಮಳೆ ಚೆನ್ನಾಗಿ ಬರ್ತದೆ ಅಂತ ಹೇಳಿದೆ. ಒಂದು ವೇಳೆ ಅಲ್ಲೇ ಕಾಯುವಿಕೆ ಪ್ರಮಾಣ ಕಡಿಮೆ ಆಗಿ ಅಲ್ಲೇ ಒಟ್ಟ ಮೋಡಗಳು ಜಾಸ್ತಿ ಆಗದೇ ಇದ್ರೆ ಅವಾಗ ಏನಾಗತ್ತಂತಂದ್ರೆ, ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸಿದ್ರು ಮೋಡಗಳನ್ನು ತರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಂತ ಹೊತ್ತಿನಾಗ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಅನಾವೃಷ್ಟಿ ಅಂದ್ರೆ ನಮಗೆ ಬರಗಾಲ ನಮ್ಮ ದೇಶದ ಮೇಲೆ ಆಗ್ತದೆ ನೋಡ್ರಿ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂತಂದ್ರೆ, ಈ ಕಾಯುವಿಕೆ ಪ್ರಮಾಣ ಒಟ್ಟಾರೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸೋದೇನಪ್ಪ ಅಂದ್ರೆ, ಸಮುದ್ರದ ಮೇಲೆ ಮತ್ತು ಭೂಮಿಯ ಮೇಲೆ ಏನು ಸೂರ್ಯನ ಶಾಖದಿಂದ ಕಾಯುವಿಕೆ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗ್ತವ ಅವೇ ನಮಗೆ ಸರಿಯಾದ ರೂಪದಲ್ಲಿ ಅದು ಏನು ಒಂದು ನಿಸರ್ಗದಲ್ಲಿ ಇದೆಯೋ ಅದು ಇದ್ರೆ ಏನೂ ಆಗುದಿಲ್ಲ. ಅದರಲ್ಲಿ ಏನಾದರೂ ಒಂದು ವ್ಯತ್ಯಯ ಆಗಿಬಿಡ್ತೀವಿ ಅಂದ್ರೆ, ಕಾಯುವಿಕೆ ಪ್ರಮಾಣದಲ್ಲಿ ವ್ಯತ್ಯಯ ಆಗಿಬಿಟ್ರೆ ಈ ತರ ಒಮ್ಮೆ ಹೆಚ್ಚರ ಮಳೆ ಆಕತಿ ಅದು ಅತಿವೃಷ್ಟಿ ಕಾಣಕತಿ, ಒಮ್ಮೆ ಕಡಿಮೆ ಮಳೆ ಆಕತಿ ಅದು ಅನಾವೃಷ್ಟಿಗೆ ಕಾಣಕತ್ ನೋಡ್ರಿ. ಮತ್ತೆ ಈಗಾಗಲೇ ತಾವು ತಿಳಿಸಿದಂಗ ಎಲ್ ನಿನೋ ಮತ್ತು ಎಲ್ ನಿನೋ ಅಂದ್ರೆ ಏನು, ಮತ್ತು ಅವುಗಳ ಪರಿಣಾಮ ಯಾವ ರೀತಿ ಇರ್ತದಂತೀರಿ? ನಮ್ಮ ದೇಶದ ಮೇಲೆ ಪ್ರಮುಖವಾಗಿ ಮಳೆಯನ್ನು ತರಿಸುವಂತಹದ್ದು ಯಾವುದಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಕಾಯುವುದರಿಂದ ಪಶ್ಚಿಮ ದಿಕ್ಕಿನ ಕಡೆ ಇರಬಹುದು, ಪೂರ್ವ ದಿಕ್ಕಿನಿಂದ ಕಡೆ ಇರಬಹುದು, ಕಾಯ್ದು ಮೋಡಗಳಾಗಿ ಆ ಮೋಡದಿಂದ ಬರ್ತದೆ. ಆದ್ರೆ ಈ ಏನ ಹೇಳಿದ್ನಲ್ಲ, ಹಿಂದೂ ಮಹಾಸಾಗರದಲ್ಲಿ ಎರಡು ಬದಿ ಇರ್ತಾವ, ಅಲ್ಲೂ ಕಾಯುವ ಪ್ರಮಾಣ ಹೆಚ್ಚು ಕಡಿಮೆ ಆಗತ್ತಂತ ಹೆಂಗೆ ಹೇಳಿದ್ನಲ್ಲ, ಹಂಗನ ಪೆಸಿಫಿಕ್ ಮಹಾಸಾಗರ ಅಲ್ಲೂ ಕೂಡ ಎರಡು ಬದಿಯೊಳಗೆ ಈ ಕಾಯುವಿಕ ಪ್ರಮಾಣ ಹೆಚ್ಚು ಕಡಿಮೆ ಆಗುವುದಕ್ಕನು ಎಲ್ಲಿನ ಇಫೆಕ್ಟ್ ಅಂತೇಳಿ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದಾರೆ. ಪೃಥ್ವಿ ಅಂಡಾಕಾರ ಐತಿ, ಅದಕ್ಕೆ ನಾವು ಉತ್ತರ ಗೋಲಾರ್ಧ ದಕ್ಷಿಣ ಗೋಲಾರ್ಧ ಅಂತ ಹೇಳ್ತೀವಿ. ಅವು ಒಂದಿಟ್ಟು ಚೂಪಿರ್ತಾವೆ, ಆಮೇಲೆ ನಟ್ ನಡಬರ್ಕ ಏನು ಸಮಭಾಜಿಕ ವೃತ್ತ ಅಂತೀವಿ, ಅಲ್ಲಿ ಜಾಸ್ತಿ ಅಗಲಾಗಿರ್ತದೆ. ಸೂರ್ಯನ ಕಿರಣಗಳು ಸಮಭಾಜಿಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವ, ಅಲ್ಲಿ ಹೆಚ್ಚು ಕಾಯ್ತದೆ. ಭೂಮಿ ಇರ್ಬೋದು, ಸಮುದ್ರ ಇರ್ಬೋದು, ಅಲ್ಲಿ ಹೆಚ್ಚು ಕಾಯ್ತದೆ. ಅದೇ ನೀವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಕಡೆ ಬಂದ್ರೆ ಅಲ್ಲಿ ಕಡಿಮೆ ಕಾಯ್ತದೆ. ಅದಲ್ಲೂ ಏನು ಹೇಳಿದ್ನಲ್ಲ, ಹಂಗೆ ಹೇಳಿದಂಗೆ ಗಾಳಿಗಳು ಹೆಚ್ಚು ಉತ್ತರ ಪ್ರದೇಶದಿಂದ ಅಂದ್ರೆ ಉತ್ತರ ಧ್ರುವ ಇರ್ಬೋದು, ದಕ್ಷಿಣ ಧ್ರುವ ಇರ್ಬೋದು, ಅಲ್ಲಿಂದ ಬೀಸ್ಕೊತ ಸಮಭಾಜಿಕ ವೃತ್ತದ ಕಡೆ ಬರ್ತಾವ್ರಿ. ಹಿಂಗೆ ಬರುವಂತ ಗಾಳಿಗಳು ಮತ್ತೆ ಯಾವ ಡೈರೆಕ್ಷನ್ ಮೂವ್ ಆಕ್ಕವ ಅಂತಂದ್ರೆ ಸಾಗ್ತಾವಂದ್ರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಸಾಗ್ತಿರ್ತಾವ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪೆಸಿಫಿಕ್ ಮಹಾಸಾಗರ ಯಾವ ಕಡೆ ಅದರಿ, ನಮ್ಮ ದೇಶದ ಪೂರ್ವದ ಕಡೆ ಅದ, ಅಂದ್ರೆ ದಕ್ಷಿಣ ಅಮೆರಿಕಾದ ಪಶ್ಚಿಮದ ಕಡೆ ಅನ್ಬಹುದು, ಅಥವಾ ನಮ್ಮ ದೇಶದ ಪೂರ್ವದ ಕಡೆ ಇರ್ತದೆ. ಆ ಪೂರ್ವದ ದಿಕ್ಕಿನಿಂದ ಪೆಸಿಫಿಕ್ ಸಾಗರ ಏನು ಕಾಯ್ತೈತಿ, ಆ ಕಾಯುವಂತ ನೀರೇನಿರ್ತದ, ಅದು ಟ್ರೇಡ್ ವಿಂಡ್ಸ್ ವಾಣಿಜ್ಯ ಮಾರುತಗಳು ಏನಿದೆ ಅವುಗಳು ಅವನ್ನ ಸಾಗಿಸ್ಕೊಂತ ಹಿಂದೂ ಮಹಾಸಾಗರದ ಕಡೆ ಬರ್ತಾವ್ರಿ. ಅವು ಅಂದ್ರೆ ಅವು ಹಿಂದೂ ಮಹಾಸಾಗರಕ್ಕೆ ಬಂದು ಅಂತಂದ್ರೆ ನಮ್ಮ ಹಿಂದೂ ಮಹಾಸಾಗರದೊಳಗೆ ಸೇರಿ ಅಲ್ಲೇ ನಮ್ಮ ಹಿಂದೂ ಮಹಾಸಾಗರದ ಮೇಲೆ ಹೆಚ್ಚು ಮೋಡಗಳಾಗುವ ರೀತಿಯೊಳಗೆ ಕಾರಣ ಆಗಿ ನಮ್ಮ ದೇಶದೊಳಗೆ ಚಲೋ ಮಳೆ ಆಗಲಿಕ್ಕೆ ಕಾರಣೀಭೂತ ಆಗ್ತವೆ. ಹಿಂಗ ಪೆಸಿಫಿಕ್ ಮಹಾಸಾಗರದಿಂದ ಏನು ಗಾಳಿ ಕಾಯ್ದಂತ ನೀರನ್ನ ಅಥವಾ ಮೋಡಗಳನ್ನ ತಗೊಂಡು ಬಂದು ನಮ್ಮ ದೇಶದ ಕಡೆ ಸಾಗಿಸ್ತಿರ್ತಲ್ಲ, ಇದನ್ನ ಎಲ್ ನಿನಾ ಅಂತ ಹೇಳ್ತೀವಿ. ಅಂದ್ರೆ ಎಲ್ ನಿನಾದಿಂದ ನಮ್ಮ ದೇಶದ ಮೇಲೆ ಚಲೋ ಮಳೆ ಆಕೈತಿ ಅಂತ ತಿಳ್ಕೊಬೇಕ್ರಿ. ಇನ್ನು ಎಲ್ ನೀನು ಅಂದ್ರೆ ಇದು ತದ್ವಿರುದ್ಧ, ಅಂದ್ರೆ ಇವೇನು ಟ್ರೇಡ್ ವಿಂಡ್ ಅಂತ ಹೇಳಿದೆ, ಪೂರ್ವ ಭಾಗದಿಂದ ಅಂದ್ರೆ ಪೆಸಿಫಿಕ್ ಮಹಾಸಾಗರದ ಪೂರ್ವದಿಂದ ಪಶ್ಚಿಮಕ್ಕೆ ಏನು ಬರಬೇಕಂತ ಗಾಳಿಗಳು ಬಿಸಿ ನೀರನ್ನ ಅಲ್ಲಿಂದ ತರಬೇಕಾಗಿತ್ತು. ಅದು ಆ ಗಾಳಿಗಳು ಶಕ್ತಿ ಗುಂದಿದಾಗ ಆ ಕಡೆಯಿಂದ ನಮಗೆ ಬರುವುದಿಲ್ಲ. ಅವಾಗ ಆ ಕಡೆಯಿಂದ ಪೆಸಿಫಿಕ್ ಮಹಾಸಾಗರದ ಪೂರ್ವದಿಂದ ಪಶ್ಚಿಮದ ಕಡೆ ನಮ್ಮ ಹಿಂದೂ ಮಹಾಸಾಗರದ ಕಡೆ ಆ ಗಾಳಿ ಈ ಒಂದು ಬಿಸಿ ನೀರಿನ ಅಥವಾ ಆ ಬಿಸಿ ನೀರು ಕೂಡಿದಂತಹ ವಾತಾವರಣವನ್ನ ಈ ಕಡೆ ತರದೇ ಇದ್ದಾಗ ನಮ್ಮಲ್ಲಿ ಮೋಡ ಆಗುವ ಪ್ರಮಾಣ ಕಡಿಮೆ ಆಗಿ ನಮಗೆ ಸ್ವಲ್ಪ ಮಳೆ ಕಡಿಮೆ ಆಗುವಂತ ಸಾಧ್ಯತೆಗಳು ಇರ್ತಾವ್ರಿ. ಇದನ್ನ ನಾವು ಎಲ್ ನೀನೋ ಅಂತ ಹೇಳ್ತೀವಿ. ಎಲ್ ನೀನೋದಿಂದ ನಮ್ಮ ದೇಶದ ಮೇಲೆ ಮಳೆ ಪ್ರಮಾಣ ಕಡಿಮೆ ಆಕತಿ, ಎಲ್ ನೀನಾದಿಂದ ನಮ್ಮ ದೇಶದಲ್ಲಿ ಮಳೆ ಉತ್ತಮ ಆಕತಿ. ನಿಮಗೆ ಇನ್ನೊಂದು ವಿಚಿತ್ರ ಹೇಳ್ತೀನಿ, ಮಳೆ ಸರ್ವಸಾಧಾರಣವಾಗಿ ಚಲೋ ಆಗುದು ಬೇರೆ, ಆದ್ರೆ ಅತಿವೃಷ್ಟಿ ತರುವಂತ ಮಳೆ ಆಗ್ಬೇಕಾದ್ರೆ ಎರಡೂ ಕೂಡಿದಾಗ ಯಾವ್ಯಾವು ನಾಳೆ ಹಿಂದೂ ಮಹಾಸಾಗರ ತನ್ನಿಂತಾನೇ ಮೊದಲು ಕಾಯ್ದು ಅಲ್ಲಿ ಮೋಡ ಹಾಕಿರ್ತತಿ, ಮತ್ತೆ ಆ ಕಡೆ ಪೆಸಿಫಿಕ್ ಮಹಾಸಾಗರದಿಂದಾನು ಎಲ್ ನೀನ ಪರಿಣಾಮದ ಕಾರಣ ಅಲ್ಲಿಂದನೂ ಅವು ಬಿಸಿ ನೀರು ಬಂದು ಇನ್ನೂ ಹೆಚ್ಚು ಕಾಯ್ದು ಇನ್ನೂ ಹೆಚ್ಚು ಮೋಡ ಆಗಿ ಭಯಂಕರ ಅತಿವೃಷ್ಟಿ ಆಗ್ತದೆ ನೋಡ್ರಿ. 2020 ತಗೊಂಡ್ರಿ ನೀವು ಸಿಕ್ಕಾಪಟ್ಟೆ ಆಯ್ತು, 2019 ತಗೊಳ್ರಿ ಸಿಕ್ಕಾಪಟ್ಟೆ ಆಯ್ತು. ಇವು ಕಾರಣ ನಮ್ಮಲ್ಲಿ IOD ಅಂತ ಆಗಲಿ ಹೇಳಿದ್ನಲ್ಲ, IOD ಧನಾತ್ಮಕ ಸೂಚ್ಯಂಕ ಮತ್ತು ಎಲ್ಲಿನ ಇಫೆಕ್ಟ್ ಎರಡೂ ಸೇರಿಕೊಂಡು ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಗಳಾಗಿ ಆ ರೀತಿ ಆಗಿದೆ. ಅದಷ್ಟೇ ಅಲ್ರಿ, 2020 ನಿಮ್ಗೆ ಗೊತ್ತಿರಬೇಕು ಲೋಕಸ್ಟ್ ಹಾವಳಿ ಅಂತೇಳಿ ಕೇಳಿರ್ಬೋದು ನೀವು. ದಕ್ಷಿಣ ಆಫ್ರಿಕಾದ ಮರುಭೂಮಿಯೊಳಗ ಈ ಮಳೆ ಹೆಚ್ಚಾಗಿ ಆ ಮರುಭೂಮಿಯೊಳಗ ತೇವಾಂಶ ಹೆಚ್ಚಾಗಿ ಆ ಭೂಮಿಯೊಳಗಿರ್ತಕ್ಕಂತ ಲೋಕಸ್ಟ್ಗಳ ಪ್ರಮಾಣ ಹೆಚ್ಚಾಗಿ ಅವು ಜಾಸ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡು ಜಗತ್ತಿನ ಹಲವಾರು ದೇಶಗಳಿಗೆ ಅಲ್ಲಿಂದ ಹೋಗಿ ನಮ್ಮ ದೇಶಕ್ಕೂ ಬಂದವು, ಸಾಕಷ್ಟು ಬೆಳೆ ಹಾನಿ ಮಾಡಿದವು. ಅನಿಯಮ ಬದ್ಧತೆಯಿಂದ ಏನಾದರೂ ಹೆಚ್ಚು ಕಡಿಮೆ ಆಗಲಿಕ್ಕಿದ್ರೆ ಹಿಂಗೆ ಆಗುವಂಥ ಸಾಧ್ಯತೆಗಳಿರ್ತಾವೆ ನೋಡ್ರಿ. ಇನ್ನು IOD ಎಲ್ ನೀನು ನಿಸರ್ಗದ ನಿರ್ಮಾಣದೊಂದಿಗಿನ ಸ್ವಾಭಾವಿಕ ಕ್ರಿಯೆಗಳು ಅನಿಸಿದರೂ ಕೂಡ ಈ ಕ್ರಿಯೆಗಳಲ್ಲಿ ಅನಿಯಮಿತತೆ ಕಂಡುಬಂದು ನಮ್ಮ ದೇಶದ ಮಾನ್ಸೂನ್ ಏನದಲ್ರಿ ಯಾಕೆ ತೊಂದರೆ ಆಗ್ತದೆ ಅಂತೀರಿ? ಇದನ್ನು ನಾವು ಎಲ್ಲರೂ ಗಮನವಿಟ್ಟು ಕೇಳಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಎಲ್ ನೀನ ಇಫೆಕ್ಟ್ ಒಂದ್ಸಲ ಆದರೆ ಎಲ್ ನೀನು ಇಫೆಕ್ಟ್ ಹಿಂಗೆ ಆಗುದು, ಒಮ್ಮೆ ಅತಿವೃಷ್ಟಿ ಆಗುದು, ಒಮ್ಮೆ ಅನಾವೃಷ್ಟಿ ಆಗುದು. ಯಾಕೆ ಆಗ್ಲಿಕ್ಕಂದ್ರೆ ಏನು ಸೂರ್ಯನ ಒಂದು ನಿಯಮಬದ್ಧ ಸ್ವಾಭಾವಿಕವಾಗಿ ಕಾಯುವಿಕೆ ಪ್ರಮಾಣ ಇತ್ತು, ನೀರು ಮತ್ತು ಭೂಮಿ ಕಾಯುವಿಕೆಯ ಪ್ರಮಾಣ ಏನಿತ್ತಲ್ಲ, ಅದು ಆ ನಿಯಮಬದ್ಧ ಆಗಿ ಕಾಯ್ದು ತಪ್ಪಿಬಿಟ್ಟೈತಿ. ಯಾಕೆ ತಪ್ಪಿತ್ತು ಅಂತಂದ್ರೆ ನಾವು ಹಸಿರು ಮನೆ ಇಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಕೈಗಾರಿಕೆಗಳ ಮುಖಾಂತರ ಇರಬಹುದು ಅಥವಾ ನಾವು ಕೃಷಿಯಿಂದನೇ ಇರಬಹುದು, ಕಾರ್ಬನ್ ಡೈಆಕ್ಸೈಡು ಮೀಥೇನ್ ಅನ್ನುವಂಥ ಗ್ಯಾಸ್ಗಳನ್ನ ನಾವೇನು ವಾತಾವರಣಕ್ಕೆ ಬಿಡುಗಡೆ ಆಗುವ ರೀತಿಯೊಳಗೆ ಕೆಲಸ ನಡೀತಾ ಇದೆಯೋ, ಇದರಿಂದಾಗಿ ವಾತಾವರಣ ಹೆಚ್ಚು ಕಾಯ್ತಾ ಇದೆ, ಒಂದು ಅನಿಯಮಿತವಾಗಿ ಕಾಯ್ತಾ ಇದೆ. ಒಂದು 100 ವರ್ಷದ್ದು ಅಂತ ತಗೊಂಡ್ರೆ ನಮ್ಮ ಸರಾಸರಿ ಪ್ರಪಂಚದ ಮೇಲೆ ಎಷ್ಟು ಸರಾಸರಿ ಉಷ್ಣಾಂಶ ಹೆಚ್ಚಾಗಿತ್ತು ಅಂದ್ರೆ ಆಧಾರದ ಮೇಲೆ ಹೇಳಿದ್ರೆ 0.75 ಡಿಗ್ರಿ ಸೆಂಟಿಗ್ರೇಡ್, ಹೆಚ್ಚು ಕಡಿಮೆ 1 ಡಿಗ್ರಿ ಸೆಂಟಿಗ್ರೇಡ್ ನಷ್ಟು ಹೆಚ್ಚಾಗಿತ್ತು ಅಂತ ಹೇಳ್ತೀವಿ. ಇದು ನಮಗೆ ನಿಮಗೆ ಕೇಳಿದ್ರೆ ಬಹಳ ಅನಿಸ್ಲಿಕ್ಕಿಲ್ಲ. ಈಗ ಒಂದು 70-80 ವರ್ಷ ಏಜ್ ಅಥವಾ 60 ವರ್ಷ ಏಜ್ ಇದ್ದಂತವ್ರನ್ನ ಕೇಳ್ರಿ ನೀವು, ಅವರು ಈಗ ಒಂದು 25-30 ವರ್ಷಗಳಿಂದ ಅವ್ರ ಊರಾಗ ಬ್ಯಾಸಿಗೆಯೊಳಗೆ ಎಷ್ಟು ಟೆಂಪರೇಚರ್ ಇತ್ತು, ಎಷ್ಟು ಉಷ್ಣಾಂಶ ಇತ್ತು, ಮತ್ತು ಈಗ ಅವ್ರ ಊರುಗಳಲ್ಲಿ ಎಷ್ಟು ಉಷ್ಣಾಂಶ ಐತಿ. ಆ 2-3 ತಿಂಗಳೊಳಗೆ ಬೇಸಿಗೆ ಹೇಳಿದ್ರೆ ಯಾರೂ ಬಹುತೇಕ 2-3 ಡಿಗ್ರಿ ಅಂತರ ಆಗಿತ್ತಂತ ಆಗಿಲ್ಲ ಅಂತ ಹೇಳುದೇ ಇಲ್ಲ. ಎಲ್ಲರೂ ಹೇಳ್ರಿ ನಮ್ಮ ಊರಾಗ ಹೆಚ್ಚು ಕಡಿಮೆ 2-3 ಡಿಗ್ರಿ ಹೆಚ್ಚಾಗಿತ್ರಿ ಬ್ಯಾಸಿಗ್ಯಾಗ. ಈಗ 25-30 ವರ್ಷದಿಂದ ಏನಿತ್ತು ಆಗ ಈಗ ನೋಡಿದ್ರೆ 2-3 ಡಿಗ್ರಿ ಹೆಚ್ಚಾಗಿತ್ತಂತ ಹೇಳ್ತಾರೆ. ಕೆಲವು ಮಂದಿ ಇನ್ನೂ 10 ಡಿಗ್ರಿ ಹೇಳುವಂತ ಸಾಧ್ಯತೆಗಳದು, ಆದ್ರೆ ಸರಾಸರಿ ತಗೊಂಡ 0.75 ಅಂತ ಕಾಣಬಹುದು ಅಂತ ನಾನು ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿಕ್ ಬಯಸಿದೆ ಅಂದ್ರೆ, ಹಿಂಗ ನಾವು ಏನಾರ ಇದೇ ರೀತಿ ನಮ್ಮ ಪೃಥ್ವಿಯೊಳಗ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಮಿಥೇನ್ ಗ್ಯಾಸ್ ಇರಬಹುದು, ಮತ್ತೊಂದಿರಬಹುದು, ಈ ರೀತಿ ಹೆಚ್ಚು ವಾತಾವರಣ ಕಾಯುವಂತ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂತ ಹೋಗ್ಬಿಟ್ರೆ ಅತಿವೃಷ್ಟಿ ರೀತಿಯೊಳಗ ಮಳಿ ಹೆಚ್ಚಾಗ್ತತಿ, ಸಮುದ್ರದ ಮಟ್ಟ ಹೆಚ್ಚಾಗ್ತತಿ, ಭೂಮಿಯ ಭಾಗ ಮುಳುಗಡೆ ಆಗುವಂತಹ ಸಂದರ್ಭ ಬರ್ತದ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೊಳ್ಳಬೇಕಾಗಿದೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶಗಳ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗ್ರೀನ್ ಹೌಸ್ ಗ್ಯಾಸ್ ಅನ್ನು ಕಡಿಮೆ ಮಾಡಬೇಕಂತೇಳಿ ಎಲ್ಲರೂ ಪಣ ತೊಡ್ತಾ ಇದ್ದಾರೆ. ಪೃಥ್ವಿಯ ವಾತಾವರಣ ಕಡಿಮೆ ಮಾಡಬೇಕಂತೂ ತೊಡ್ತಾ ಇದ್ದಾರೆ. ಅವರು ಮಾಡುವಂತ ಮಾಡಲೇಬೇಕು, ಮಾಡೇ ಮಾಡ್ತಾರೆ ಅಂದ್ಕೊಳ್ಳೋಣ, ಅದಕ್ಕೊಂದು ಆಶಾಭಾವನೆ ಇರಲಿ. ಆದರೆ ರೈತರು ಅಥವಾ ನಾವು ಏನು ನಮ್ಮ ದೇಶದ ಒಂದು ಪ್ರಜೆ ಅಂತ ಏನಿದೀವಿ, ನಮ್ಮ ನಮ್ಮ ಊರುಗಳಲ್ಲಿ ನಾವು ಒಂದು ಪಣ ತೊಡಬೇಕಾಗಿದೆ. ಊರಿಗೊಂದು ಉತ್ತಮವಾದ ದೊಡ್ಡ ಕೆರೆ, ಊರಿಗೊಂದು ಉತ್ತಮವಾದ ಒಣ, ನಾವೇ ಯಾರ ಸಹಾಯವಿಲ್ಲದೆ ಮನಸ್ಸು ಮಾಡಿದ್ರೆ ತಯಾರು ಮಾಡಿಕೊಳ್ಳುವಂತ ಕೆಲಸ ನಾವು ಮಾಡಿದ್ವಿ ಅಂತಂದ್ರೆ ಇದರ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದೇದ್ದು. ಎರಡನೇದ್ದು, ರೈತರು ಇರ್ಬೋದು, ಸಿಟಿಜನ್ ಇರ್ಬೋದು, ನಾವು ಏನ್ ಮಾಡ್ತೀವಿ ಅಂದ್ರೆ ಕಸ ಇದ್ದದ್ದನ್ನ ಈಗ ಸುಡ್ತಾರ, ಏನು ಶುಗರ್ ಕೇನ್ ಟ್ರ್ಯಾಶ್ ಸುಡ್ತಾರ, ಹಂಗೆ ಎಷ್ಟೋ ಅಥವಾ ಭೂಮಿ ಸುತ್ತ ಬದುವಿನ ಸುತ್ತ ಸಾಕಷ್ಟು ಉರಿ ಹಚ್ತಾರ ಸಮರದೊಳಗ. ಈ ಸುಡುದ್ರಿಂದ ಸಹಿತ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ಹೋಗಿ ಇದು ಒಂದು ರೀತಿಯೊಳಗೆ ಆಗ್ತದೆ. ಅದಕ್ಕೆ ಏನೂ ಸುಡಬೇಡ, ಸುಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕಂದ್ರೆ ಸೃಷ್ಟಿಯೊಳಗೆ ಏನೇನು ತಯಾರಾಗತ್ತಲ್ಲ ಅದೆಲ್ಲ ರೀಸೈಕಲ್ ಆಗುವಂತಹದ್ದೇ. ಪ್ಲಾಸ್ಟಿಕ್ ಒಂದು ಬಿಟ್ಟು ಹೆಚ್ಚು ಕಡಿಮೆ ಈಗ ಅದಕ್ಕೂ ಸ್ವಲ್ಪ ಇದೆ, ಬಟ್ ಅದು ಒಂದು ಬಿಟ್ಟರೆ ಅದೆಲ್ಲ ರೀಸೈಕಲ್ ಆಗುತ್ತೆ. ಅದನ್ನು ಸರಿಯಾಗಿ ಕೂಡಿ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಂಡು ಹೊಳ್ಳೆ ಹಾಕೊಳ್ಳುವಂಥದ್ದನ್ನು ಮಾಡಬೇಕು ಹೊರತಾಗಿ ಸುಡೋದನ್ನು ಮಾಡಬಾರ್ದು. ಇಂಥ ಒಂದು 2-3 ಕೆಲಸಗಳನ್ನು ನಾವು ಯಾರ ಸಹಾಯ ಇಲ್ಲದ ಮಾಡಿದ್ದಾದರೆ ಈ ಹಸಿರುಮನೆ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನು ಕಡಿಮೆ ಮಾಡಿ ಮೇಲಿನ ಮೇಲೆ ಏನು ಪೃಥ್ವಿ ಮೇಲೆ ಇಂಥ ಒಂದು ಕಾಯುವಿಕೆ ಪ್ರಮಾಣದಲ್ಲಿ ಏರುಪೇರು ಆಗ್ತದೆ ಅದನ್ನು ತಡೆದ್ರೆ ಈ ರೀತಿ ಅನಾವೃಷ್ಟಿ ಅತಿವೃಷ್ಟಿಯನ್ನು ಕಡಿಮೆ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನೋಡ್ರಿ. ಒಳ್ಳೆಯದು ಡಾಕ್ಟರ್ ಐ ಎಸ್ ಕಟಗೇರಿ ಅವರೇ, ತಾವು ಇಲ್ಲಿವರೆಗೆ ಮಳೆ ಅನಿಶ್ಚಿತತೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಳೆ ಅನಿಶ್ಚಿತತೆ ಕುರಿತು ಡಾಕ್ಟರ್ ಐ ಎಸ್ ಕಟಗೇರಿ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಸಂದರ್ಶಿಸಿದವರು ರಾಮೇಶ್ವರ್ ಶಿರವಡಗಿ. ಇನ್ನು ಮುಂದೆ ಕೇಳ್ರಿ ಕೃಷಿ ವಾರ್ತೆ. ಸಸ್ಯ ಅಥವಾ ಪ್ರಾಣಿ ಮೂಲಗಳಿಂದ ತಯಾರಿಸಿ ಉಪಯೋಗಿಸಬಲ್ಲ ಸಾಕಷ್ಟು ಸಸ್ಯ ಪೋಷಕಾಂಶಗಳಿರುವ ಗೊಬ್ಬರಗಳು ಸಾವಯವ ಕೃಷಿಯಲ್ಲಿ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಪೂರೈಸುತ್ತವೆ. ಸಾವಯವ ಗೊಬ್ಬರಗಳೆಂದರೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹಂದಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿಗಳು ಇತ್ಯಾದಿ. ಕೊಟ್ಟಿಗೆ ಗೊಬ್ಬರವನ್ನು ದನದ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಅಂತ ಕರೆಯಲಾಗುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ ಮೊದಲು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸೋದರಿಂದ ಬೆಳೆಗೆ ಪ್ರಯೋಜನಕಾರಿಯಾಗುತ್ತದೆ. ಕಾಂಪೋಸ್ಟ್ ತಯಾರಿಸಲು ಕೊಟ್ಟಿಗೆಯಿಂದ ದೊರೆಯುವ ಸಗಣಿ, ಗಂಜಲ, ಕಸದ ಜೊತೆಗೆ ಬೆಳೆಗಳಿಂದ ದೊರೆತ ಎಲೆ, ತರಗು, ಬೂದಿ, ಕಳೆಗಳು, ಅನೇಕ ತರಹದ ಕೃಷಿ ತ್ಯಾಜ್ಯ ಮತ್ತು ಸಾವಯವ ವಸ್ತುಗಳನ್ನು ಗುಂಡಿಯಲ್ಲಿ ಅಥವಾ ಭೂಮಿಯ ಮೇಲೆ ವಿವಿಧ ಪದರಗಳಲ್ಲಿ ಹಂತ ಹಂತವಾಗಿ ತುಂಬಬೇಕು. ಪ್ರತಿ ಹಂತದಲ್ಲಿ ಮಣ್ಣನ್ನು ತೆಳುವಾಗಿ ಹರಡುವುದು ಅವಶ್ಯಕ. 4-5 ಪದರಗಳ ನಂತರ ಮಣ್ಣಿನಿಂದ ಚೆನ್ನಾಗಿ ಮುಚ್ಚಿ ಸಗಣಿ ರಾಡಿ ಬಳಿದು ಸುಮಾರು 4 ತಿಂಗಳು ಶೇಖರಿಸಬೇಕು. ಇದರಿಂದ ಸಾವಯವ ಪದಾರ್ಥಗಳು ಜೈವಿಕ ಕ್ರಿಯೆಯಿಂದ ಕಳಿತು ಪಕ್ವವಾಗಿ ಉತ್ತಮ ಗೊಬ್ಬರವಾಗುತ್ತದೆ. ಪೋಷಕಾಂಶಗಳ ಲಭ್ಯತೆಯು ಬಳಸುವ ಸಾವಯವ ತ್ಯಾಜ್ಯ ವಸ್ತುಗಳ ಮೇಲೆ ಅವಲಂಬಿಸಿರುತ್ತದೆ. ಅನೇಕ ರೀತಿಯ ಕಾಂಪೋಸ್ಟ್ ತಯಾರಿಕೆ ವಿಧಾನಗಳು ಇದ್ದರೂ ಬೆಂಗಳೂರು ಪದ್ಧತಿ, ಇಂದೋರ್ ವಿಧಾನ, ಗುಡ್ಡೆ ಕಾಂಪೋಸ್ಟ್, ಜಪಾನ್ ವಿಧಾನ, ನಡೆಪ್ ವಿಧಾನಗಳು ರೂಢಿಯಲ್ಲಿವೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ಪೆನ್ಸಿಲಿಯಂ, ಟ್ರೈಕೋಡರ್ಮಾ, ಫ್ಲೋರೋಟಸ್, ಬ್ಯಾಸಿಲಸ್, ಸುಡೋಮೊನಾಸ್, ಆಸ್ಪರ್ಜಿಲಸ್, ಪಾಲಿಫೋರಸ್ ಇತ್ಯಾದಿ ಸೂಕ್ಷ್ಮಾಣುಗಳನ್ನು ಬಳಕೆ ಮಾಡುವುದರಿಂದ ಇವು ಸಾವಯವ ವಸ್ತುಗಳ ಕಳೆಯುವಿಕೆಯನ್ನು ಹೆಚ್ಚಿಸಿ ಸಾರಜನಕ ಮತ್ತು ರಂಜಕದ ಲಭ್ಯತೆಯನ್ನು ಹೆಚ್ಚಿಸುತ್ತವೆ. ಎರೆಹುಳುಗಳು ಜಮೀನಿನಲ್ಲಿರುವ ಕೃಷಿ ತ್ಯಾಜ್ಯಗಳಾದ ತರಗೆಲೆ, ಕಸ, ಕಳೆ ಮುಂತಾದವುಗಳನ್ನು ಬಳಸಿಕೊಂಡು ಉಪಯುಕ್ತವಾದ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುತ್ತವೆ. ಇದರಲ್ಲಿ ಶೇಕಡ 1.1% ಸಾರಜನಕ, ಶೇಕಡ 0.86% ರಂಜಕ ಮತ್ತು ಶೇಕಡ 0.98% ಪೊಟ್ಯಾಷ್ಗಳಲ್ಲದೆ ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ, ತಾಮ್ರ, ಸೂಕ್ಷ್ಮಾಣುಜೀವಿಗಳು, ಕಿಣ್ವಗಳು ಮತ್ತು ಬೆಳೆ ಪ್ರಚೋದಕಗಳು ಇರುತ್ತವೆ. ಮುಖ್ಯವಾಗಿ ಈ ಗೊಬ್ಬರ ಉತ್ಪಾದನೆಯಲ್ಲಿ ಆಫ್ರಿಕಾದ ಯುಡ್ರಿಲಸ್ ಎರೆಹುಳುಗಳನ್ನು ಹೆಚ್ಚಿಗೆ ಬಳಕೆ ಮಾಡಲಾಗುತ್ತಿದೆ. ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚಿನ ಮಹತ್ವ ಇದೆ. ಹಸಿರು ಸಸ್ಯಗಳನ್ನು ಮಣ್ಣಿನೊಳಗೆ ಸೇರಿಸೋದಕ್ಕೆ ಹಸಿರೆಲೆ ಗೊಬ್ಬರ ಎನ್ನುತ್ತಾರೆ. ಡಯಂಚ, ಸಸ್ಬೇನಿಯಾ, ಸೆಣಬು, ಕಾಡು ಸೆಣಬು, ಗ್ಲಿರಿಸೀಡಿಯಾ, ಹೊಂಗೆ, ಅಲಸಂದೆ, ಹೆಸರು, ಸೋಯಾ, ಉದ್ದು ಮುಂತಾದವುಗಳನ್ನು ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳಾಗಿ ಬಳಸುತ್ತಾರೆ. ಇದನ್ನು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಬಹುದು. ಹಸಿರೆಲೆ ಗೊಬ್ಬರದ ಸಸ್ಯಗಳನ್ನು ಹೂವಿನ ಹಂತದಲ್ಲಿ ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತದೆ. ಹೊದಿಕೆ ಮತ್ತು ಹೊದಿಕೆ ಬೆಳೆಗಳ ಮುಖ್ಯವಾದ ಉದ್ದೇಶವೆಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು, ಮಣ್ಣಿನ ಸವಕಳಿಯಿಂದ ಹಾಳಾಗುವ ಪೋಷಕಾಂಶಗಳನ್ನು ರಕ್ಷಿಸುವುದು ಹಾಗೂ ತೇವಾಂಶವನ್ನು ಕಳೆದುಕೊಳ್ಳದಂತೆ ತಡೆಯುವುದಾಗಿದೆ. ಹೊದಿಕೆ ಅಥವಾ ಹೊದಿಕೆ ಬೆಳೆಗಳ ಪದ್ಧತಿಯಲ್ಲಿ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳಾದ ಸ್ಟೈಲೋಸ್ಯಾಂಥಸ್, ಸನ್ಹ್ಯಾಮ್, ಅಲಸಂದೆ, ಹೆಸರು, ಉದ್ದು, ಹುರುಳಿ, ಸೋಯಾ ಅವರೆ, ಸಸ್ಬೇನಿಯಾ ಹಾಗೂ ಹುಲ್ಲಿನ ಜಾತಿಗೆ ಸೇರಿದ ಹುಲ್ಲುಗಳಾದ ಗಿನಿ, ಅಂಜನ್ ಹುಲ್ಲುಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಹಾಗೂ ವಿವಿಧ ಮಿಶ್ರ ಹಾಗೂ ಪರ್ಯಾಯ ಬೆಳೆ ಪದ್ಧತಿಗಳಲ್ಲಿ ಹೊದಿಕೆಗಳಾಗಿ ಬಳಸಬಹುದಾಗಿದೆ. ಲಾಭದಾಯಕ ಬೆಳೆ ಪದ್ಧತಿಗಳಾದ ಬೆಳೆ ಪರಿವರ್ತನೆ, ಬಹುಬೆಳೆ ಮುಂತಾದವುಗಳನ್ನು ಅಳವಡಿಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುವುದಲ್ಲದೆ ರೋಗ ಮತ್ತು ಕೀಟಬಾಧೆಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ಹಿಂಡಿ ಗೊಬ್ಬರಗಳು ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಸಾವಯವ ಗೊಬ್ಬರಗಳಾಗಿವೆ. ಬೇವು, ಹೊಂಗೆ, ಹತ್ತಿಕಾಳು, ಹರಳು, ಶೇಂಗಾ ಇತ್ಯಾದಿ ಹಿಂಡಿ ಗೊಬ್ಬರಗಳನ್ನು ಸುಮಾರು 250-500 ಕಿಲೋಗ್ರಾಂ ಪ್ರತಿ ಹೆಕ್ಟೇರ್ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸುವುದು ಸೂಕ್ತ. ಇವುಗಳಿಂದ ಪೋಷಕಾಂಶಗಳ ಲಭ್ಯತೆ ನಿಧಾನವಾಗಿರುವುದರಿಂದ ಬಹುವಾರ್ಷಿಕ ಬೆಳೆಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ ಗೊಬ್ಬರವನ್ನು ಜೈವಿಕ ಗೊಬ್ಬರಗಳೆಂದು ಕರೆಯಲಾಗುತ್ತದೆ. ಅಧಿಕ ಸಂಖ್ಯೆಯಲ್ಲಿ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರುವುದು ಅತ್ಯವಶ್ಯಕ. ನೈಸರ್ಗಿಕ ಭೂಮಿ ಮತ್ತು ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯುವಂತೆ ಮಾಡುವಲ್ಲಿ ಜೈವಿಕ ಗೊಬ್ಬರಗಳು ಸಹಾಯಕವಾಗಿವೆ. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಇನ್ನು ಮುಂದೆ ಕೇಳಿರಿ ಗಾಡಗೇರದ ಸೋಬಿನಾ ಮೊಂತಿಸ್ ಹಾಗೂ ಸಂಗಡಿಗರಿಂದ ಪುಗಡಿ ಪದಗಳು. ಕೊನಗ ಪುಗಡಿ ಪದ ಕೇಳುತ್ತಿರುವಿರಿ. ಚಿಪಾನ ಸಸ್ತೆ ಮೈನಾರ ಕಡ ಹಳ್ಳ ವಾಟಕ ಜುವಾನ